लो। ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಆಕಾಶವಾಣಿ ಭದ್ರಾವತಿ, ಇನ್ನು ಮುಂದೆ ಕೇಳಿ ಯುವವಾಣಿ ಕಾರ್ಯಕ್ರಮ. ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಆಕಾಶವಾಣಿ ಭದ್ರಾವತಿ. ಯುವ ವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಸ್ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟೀಯ ಅನ್ವಯಿಕ ವಿಜ್ಞಾನ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಯುವವಾಣಿ ಕಾರ್ಯಕ್ರಮದಲ್ಲಿ ನಕ್ಷತ್ರ ನಿನಾದ ಎಂಬ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಶಪ್ಪ, ಕೆಲ್ಸ ಮಾಡಿ ಬಾಳ ಸುಸ್ತಾಗೈತಿ ಇವತ್ತು. ಹಿಂಗಾರು ಈಗ ಬೇಸರ ಕಳಿಬೇಕು. ಊಟಕ್ಕಂತೂ ಇನ್ನೂ ಮನೆಯವ್ರು ಯಾರು ಬಂದಿಲ್ಲ. ಅವ್ರು ಬರೋವರೆಗೂ ನಮ್ ಹುಡ್ರೆಲ್ಲ ಬಂದಾರಲ್ಲ ಕಾಲೇಜಿಂದ, ಅವ್ರ ಹತ್ರ ಮಾತಾಡ್ತಾ ಕುತ್ಕೊಳ್ಳೋಣಂತೆ. ಈಗ ಯಾರನ್ ಕರಿಯೋಣ ಅಂತಾನೆ ಗೊತ್ತಾಗ್ತಿಲ್ಲಲ್ಲ. ತುಂಬಾ ದಿನ ಆತು ದೇವ್ರ ಪದ ಒಂದು ಕೇಳಿಲ್ಲ. ಬಾರಮ್ಮ, ಇಲ್ಲಿ ಒಂದ್ ದೇವ್ರ ಪದ ಹಾಡ್ಬಾ ಕೇಳೋಣಂತೆ. ಅಮ್ಮ ಸುಕೃತಾ, ಎಲ್ಲಿದ್ದಿ ಬಾ ಬೇಗ. ಹೇ ಗಣಪ, ಹೇ ನತಪ, ಹೇ ತ್ರಿಭುವನಪ, ಹೇ ವಿಪುಲ ಕೃಪಾ ಪಾಲಯ ಗಣಪ. ಹೇ ಗಣಪ, ಹೇ ನತಪ, ಹೇ ತ್ರಿಭುವನಪ, ಹೇ ವಿಪುಲ ಕೃಪಾ ಪಾಲಯ ಗಣಪ. ಮಾಮ ಪದ ಪದ ಗಗ್ಗ ಮಪ ಮಪ, ಗಗ್ಗ ಮಪದ ಮಾಮ ಪದ ನಿ ಪ ಪದ ನಿ ಸನೀ ದಪ, ದಾನಿ ಪದ ನಿ ಮಪದ ನಿ ಗಮ ಪದ ನಿ ಸರಿ ಗಮ ಪದ ನಿ ಸಾರಿ ನಿ ಸರಿ ಧನಿ ಸರಿ ಪದ ನಿ ಸರಿ ಮಪದ ನಿ ಸರಿ ಸ. ಹೇ ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ, ಮಂಗಳಮಯ ಶಾಲಿವನದ ಸೆರಗ ಹೋದು ನಿಲುವೆ. ಸಿಂಗಾರದ ನಡಿಗೆಯಲ್ಲಿ ನದಿಯ ರೀತಿ ಹರಿವೆ, ಮಂಗಳಮಯ ಶಾಲಿವನದ ಸೆರಗ ಹೋದು ನಿಲುವೆ. ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ, ಬಂಗಾರದ ಸಂಜೆಯಲ್ಲಿ ಒಂದೇ ಕ್ಷಣ ಸುಳಿವೆ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೇ. ನಿನ್ನ ಅಲ್ಲಗಳಿವ ನಮ್ಮ ಕರುಣೆಯಿಂದ ಕಾಯೇ, ಕರುಣೆಯಿಂದ ಕಾಯೇ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಬರೇ ಅನುಶ್ರೀ, ಏನ್ ಕಂಟಾನವ ನಿಂದು? ಹೌದ್ ಬಿಡವ, ನೀನ್ ಹೇಳಿದು ನಿಜ, ಎಲ್ಲಾ ಭಗವಂತಂದೇ ಲೀಲೆ. ನಿಮ್ಗೆಲ್ಲ ಗೊತ್ತೇನ್ರೋ, ನಮ್ ಅಜ್ಜ ಮುತ್ತಜ್ಜನ್ ಕಾಲದಾಗಿಂದನು ಭಾರಿ ಹಾಡುಗಳನ್ನೆಲ್ಲ ರಚಿಸಿದ್ರು. ಆದ್ರೆ ಏನ್ ಮಾಡೋಣ, ಇಂದಿಂದಿಂದಾಗೆ ಅವೆಲ್ಲ ಹಾಡೋದು ಕೇಳೋದು ಕಮ್ಮಿ ಆಗೋಗ್ಬಿಟ್ಟತಿ. ಆದ್ರೆ ನಮ್ ಹುಡ್ಗಿ ಇದ್ದಾಳಲ್ಲ ಇಂಪನ, ಅಕ್ಕಿ ಹಾಡ್ತಾಳಂತೆ, ಕೇಳೋಣ. ಮಾದೇವ ಮಾದೇವ ಮಾದೇವ ಮಾದೇವ ಮಾದೇವ ಮಾದೇವ ಮಾದೇವ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗಿವ್ನಿ ತುಪ್ಪವ ಕಾಯಿಸ್ತೀವ್ನಿ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕೆ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನೀವೇ ಮಾದೇವ ನೀವೇ ಬೆಟ್ಟದ್ಕೊಂಡೋಗೋರ್ಗೆ ಹಟ್ಟಿ ಹಂಬಲ ವ್ಯಾಕೆ ಬೆಟ್ಟದ್ ಮಾದೇವ ಗತಿ ಎಂದು ಮಾದೇವ ನಿಮ್ಮ ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಶಿವ ಶಿವ, ಕೇಳ್ ಖುಷಿ ಆಯ್ತ್ ನೋಡವ್ವ ಇಂಪನ, ಬಾಳ್ ಇಂಪಾಗ್ ಹಾಡ್ದಿ ಕೂಡ. ಹೌದು. ಏ ಜ್ಞಾನಿತಾ, ನೀನೇನು ಅವನ ಹತ್ರ ಮನೆ ಮುದ್ದು ಕೇಳ್ತಾ ಇದ್ದೀಯಲ್ಲ, ಹೇಳೆ ಒಂದೆರಡು. ಇಂದಿನ ಜಂಕ್ ಫುಡ್ ದುನಿಯಾದಲ್ಲಿ ನಾಲ್ಗೆ ಜಡ್ ಹಿಡಿಯೋದಲ್ದೆ ಹಸ್ವು ಕೂಡ ಕಮ್ಮಿ ಆಗ್ತಿದೆ. ಹಾಗಾಗಿ ಆ ಹಸ್ವನ್ ಜಾಸ್ತಿ ಮಾಡ್ಕೊಳಕ್ಕೆ, ಹಾಗೆ ಅವ್ರು ತಿನ್ನೋ ಆಹಾರ ರುಚಿ ಅನ್ಸಕ್ಕೆ ಒಂದ್ ಮನೆ ಮದ್ದು ಹೇಳ್ತೀನಿ ಕೇಳಿ. 1 ಲೀಟರ್ ನೀರಿಗೆ 2 ಚಮಚ ಜೀರಿಗೆ ಹಾಕಿ ಕುದಿಸ್ಕೊಂಡು ಅದನ್ನ ಸೋಸಿಟ್ಕೊಂಡು ಬೆಚ್ಚಗ್ ಮಾಡಿ ಆಗಾಗ ಕುಡಿಯೋದ್ರಿಂದ ಹಸ್ವು ಹೆಚ್ಚಾಗತ್ತೆ, ಹಾಗೂ ರುಚಿನೂ ಉಂಟಾಗತ್ತೆ. ಚಲೋ ಮದ್ದೆ ಹೇಳ್ದಿ ನೋಡು, ಈಗಿನ ಹುಡ್ರಂತೂ ತಿನ್ನಂಗಿಲ್ಲ ಉಣ್ಣಂಗಿಲ್ಲ, ಸರಿಯಾಗೇ ಹೇಳ್ದಿವ. ಅನುಶ್ರೀ, ಯಾಕೆ ಹೋಗುತ್ತಿ, ಬಾಯಲ್ಲಿ ಒಂದ್ ಹಾಡಾಡು. ಏಕೆ ಕಡೆಗಣ್ಣಿಂದ ನೋಡುವೆ, ಏಕೆ ಕಡೆಗಣ್ಣಿಂದ ನೋಡುವೆ, ಏಕೆ ಕಡೆಗಣ್ಣಿಂದ ನೋಡುವೆ, ನೀ ಕರುಣಾಕರನಲ್ಲವೆ ಹರಿಯೇ, ಏಕೆ ಕಡೆಗಣ್ಣಿಂದ ನೋಡುವೆ, ನೀ ಕರುಣಾಕರನಲ್ಲವೆ ಹರಿಯೇ, ಏಕೆ ಕಡೆಗಣ್ಣಿಂದ ನೋಡುವೆ ಹರಿಗೆ. ಭಕ್ತವತ್ಸಲನಲ್ಲವೇ ಕೃಷ್ಣ ಭಕ್ತವತ್ಸಲನಲ್ಲವೇ ಕೃಷ್ಣ ಚಿತ್ ಸುಖದಾತ ನೀನಲ್ಲವೇ ಭಕ್ತವತ್ಸಲನಲ್ಲವೇ ಕೃಷ್ಣ ಚಿತ್ ಸುಖದಾತ ನೀನಲ್ಲವೇ ಅತ್ಯಂತ ಅಪರಾಧಿ ನಾನಾದೊಡೆನಯ್ಯ ಅತ್ಯಂತ ಅಪರಾಧಿ ನಾನಾದೊಡೆನಯ್ಯ ಅತ್ಯಂತ ಅಪರಾಧಿ ನಾನಾದೊಡೆನಯ್ಯ ಇತ್ತಿತ್ತ ಬಾಯನ ಬಾರದೆ ಏ ಕಡಿಗಣಿಯಿಂದ ನೋಡುವೆ ನೀ ಕರುಣಾಕರನಲ್ಲವೇ ಹರಿಯೇ ಏಕೆ ಕಡಿಗಣಿಯಿಂದ ನೋಡುವೆ ಹರಿಯೇ ದೋಷಿಯು ನಾನಾದೊಡೆನಯ್ಯ ಕೃಷ್ಣ ದೋಷಿಯು ನಾನಾದೊಡೆನಯ್ಯ ಸರ್ವ ದೋಷರಹಿತನು ನೀನಲ್ಲವೇ ದೋಷಿಯು ನಾನಾದೊಡೆನಯ್ಯ ಸರ್ವ ದೋಷರಹಿತನು ನೀನಲ್ಲವೇ ಘಾಸಿಯಾತಕೋ ಕೃಷ್ಣ ಆ ಶೇಷಶಾಯಿ ಶ್ರೀ ಪುರಂದರ ವಿಠಲ ಘಾಸಿಯಾತಕೋ ಕೃಷ್ಣನೋ ಬಿದೆ ಸಲಹಯ್ಯ ಶೇಷಶಾಯಿ ಶ್ರೀ ಪುರಂದರ ವಿಠಲ ಏಕೆ ಕಡಿಗಣಿಂದ ನೋಡುವೆ ನೀ ಕರುಣಾಕರನಲ್ಲವೇ ಹರಿಯೇ ಏಕೆ ಕಡಿಗಣಿಂದ ನೋಡುವೆ ಪರಮಗಳೇ ಅನುಶ್ರೀ, ಬಾಳ್ ಖುಷಿ ಆತ್ ಕೇಳಿ. ನಮ್ ಪುರಂದ್ರದಾಸರ ಪದಾನೂ ಕೇಳಿ ಇನ್ನೂ ಖುಷಿ ಆತ್ ನೋಡವ್ವ. ತಡಿ ತಡಿ, ಅಲ್ಲಿ ಪ್ರೀತಿನ್ ಕರಿಯಲ್ಲಿ ಅಕ್ಕೇನೋ ಬೆಳಗ್ಗೆ ನಾ ಅಡ್ಗೆ ಮಾಡುತ್ತಕ್ಕ ಹೇಳ್ತಾ ಇದ್ಲು ವಿಜ್ಞಾನ ನಮ್ ದಿನನಿತ್ಯದ ಜೀವನದಲ್ಲೂ ಐತಿ ಅಂತ. ಕರಿ ನೋಡೋಣ, ಕೇಳೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಬಯಸುವ ವಿಷಯವು ನಮ್ಮ ದಿನನಿತ್ಯ ಜೀವನದಲ್ಲಿ ಗಮನಿಸುತ್ತೇವೆ ಹಾಗೂ ಅದರ ಬಗ್ಗೆ ಕೆಲವೊಂದು ಬಾರಿ ಚಿಂತೆಗೊಳಗಾಗದ್ದು ಉಂಟು. ಅದೇನೆಂದರೆ ತಾಮ್ರ, ಹಿತ್ತಾಳೆ ಮತ್ತು ಮುಂತಾದ ಲೋಹಗಳ ಮೇಲೆ ಆವರಿಸಿಕೊಳ್ಳುವ ಕಪ್ಪು ಪದರ. ಯಾವುದೇ ಒಂದು ಲೋಹ ಸುಮಾರು ದಿನಗಳವರೆಗೆ ಪರಿಸರದಲ್ಲಿದ್ದರೆ ತುಕ್ಕು ಹಿಡಿಯುತ್ತದೆ. ಏಕೆ? ಈ ಪ್ರಕ್ರಿಯೆಯನ್ನು ನಾವು ಕೊರೋಷನ್ ಎಂದು ಕರೆಯುತ್ತೇವೆ. ಮೊದಲಿಗೆ ತಾಮ್ರದ ಮೇಲೆ ಬರುವ ಹಸಿರು ಪದರದ ಬಗ್ಗೆ ತಿಳಿಯೋಣ. ತಾಮ್ರವು ಪರಿಸರದಲ್ಲಿರುವ ಆಮ್ಲಜನಕದ ಜೊತೆ ಪ್ರತಿಕ್ರಿಯಿಸಿದಾಗ ತಾಮ್ರದ ಮೇಲೆ ನಾವು ಹಸಿರು ಪದರವನ್ನು ಕಾಣಬಹುದು. ಈ ಪದರವನ್ನು ನಾವು ಪ್ಯಾಟಿನಾ ಎಂದು ಕರೆಯುತ್ತೇವೆ. ಅಂದರೆ ಕಾಪರ್ ಆಮ್ಲಜನಕದ ಜೊತೆ ಪ್ರತಿಕ್ರಿಯಿಸಿದಾಗ ಕಾಪರ್ ಆಕ್ಸೈಡ್ ಆಯಿತೆಂದು ಹೇಳುತ್ತೇವೆ. ತಾಮ್ರವು ತುಕ್ಕು ಹಿಡಿದರೂ ಸಹ ನಾವು ಅದನ್ನು ಬಳಸಲು ಕಾರಣವೇನೆಂದರೆ ತಾಮ್ರವು ಒಂದೊಳ್ಳೆ ಶಾಖ ಮತ್ತು ವಿದ್ಯುತ್ ವಾಹಕವಾಗಿದೆ. ಜೊತೆಗೆ ತಾಮ್ರವನ್ನು ತಂತಿಗಳನ್ನಾಗಿ ಎಳೆದು ಬಳಸಬಹುದಾಗಿದೆ. ಹಾಗಾಗಿ ತಾಮ್ರವನ್ನು ವಿದ್ಯುತ್ ಉಪಕರಣಗಳಲ್ಲಿ, ವೈರಿಂಗ್ ಹಾಗೂ ಮೋಟಾರ್ಸ್ಗಳಲ್ಲಿ ಬಳಸುತ್ತೇವೆ. ವಿಗ್ರಹಗಳನ್ನು ತಯಾರಿಸುವಾಗಲೂ ತಾಮ್ರವನ್ನು ಬಳಸುತ್ತಾರೆ. ಮತ್ತು ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಆರೋಗ್ಯ ದೃಷ್ಟಿಯಿಂದ ಹಲವಾರು ಪ್ರಯೋಜನಗಳಿವೆ. ಇನ್ನೂ ಮುಂದುವರೆದು ಹೇಳುವುದಾದರೆ, ನಮ್ಮ ಮೈ ಮೇಲಿರುವ ಬೆಳ್ಳಿಯ ಆಭರಣಗಳು ಮತ್ತು ಇತರ ಬೆಳ್ಳಿಯ ವಸ್ತುಗಳು ಸ್ವಲ್ಪ ದಿನಗಳಾದಂತೆ ಕಪ್ಪಾಗಲು ಶುರುವಾಗುತ್ತದೆ. ಯಾವಾಗ ಬೆಳ್ಳಿಯು ಹೊರಗಿನ ಆಮ್ಲಜನಕದ ಜೊತೆ ಪ್ರತಿಕ್ರಿಯಿಸುತ್ತದೋ ಅದರ ಮೇಲೆ ಕಪ್ಪು ಪದರ ಆವರಿಸಿಕೊಳ್ಳುತ್ತದೆ. ಅಂದರೆ ಸಿಲ್ವರ್ ಆಮ್ಲಜನಕದ ಜೊತೆ ಸೇರಿ ಸಿಲ್ವರ್ ಸಲ್ಫೈಡ್ ಆಗುತ್ತದೆ. ಆದರೂ ದಿನನಿತ್ಯ ಜೀವನದಲ್ಲಿ ಬೆಳ್ಳಿಯನ್ನು ಹೆಚ್ಚಾಗಿ ಬಳಸುತ್ತೇವೆ, ಏಕೆಂದರೆ ಅದು ಬೆಳಕಿನ ಪ್ರತಿಫಲನವನ್ನು ಕೊಡುವ ಲೋಹವಾಗಿದೆ. ಅದು ಹೊಳೆಯುವುದರಿಂದ ಅದನ್ನು ಒಡವೆಗಳಲ್ಲೂ ಹೆಚ್ಚಾಗಿ ಬಳಸುತ್ತಾರೆ. ಇವೆರಡೇ ಅಲ್ಲದೆ ಇನ್ನು ಹಲವಾರು ಲೋಹಗಳು ಕೊರೋಜನ್ಗೆ ಒಳಗಾಗಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಉದಾಹರಣೆಗೆ ಕಬ್ಬಿಣವು ಕೊರೋಜನ್ಗೆ ಒಳಗಾಗಿ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಆಗುತ್ತದೆ, ಹಾಗೆಯೇ ಅಲ್ಯೂಮಿನಿಯಂ ಕೊರೋಜನ್ಗೆ ಒಳಗಾಗಿ ಅಲ್ಯೂಮಿನಿಯಂ ಆಕ್ಸೈಡ್ ಆಗುತ್ತದೆ. ಹೀಗೆಲ್ಲಾ ಇದ್ದರೂ ನಾವು ಇಂತಹ ಲೋಹಗಳನ್ನು ಹೆಚ್ಚಾಗಿ ಬಳಸುತ್ತೇವೆ, ಏಕೆಂದರೆ ಇವೆಲ್ಲವೂ ದಿನನಿತ್ಯದ ಜೀವನದಲ್ಲಿ ಅತ್ಯವಶ್ಯಕವಾಗಿರುವ ಲೋಹಗಳು. ಲೋಹಗಳು ಕೊರೋಜನ್ಗೆ ಒಳಗಾಗಿ ತಮ್ಮ ಹೊಳಪನ್ನು ಕಳೆದುಕೊಳ್ಳುವುದರ ಜೊತೆಗೆ ತಮ್ಮ ಬಲವನ್ನು ಕಳೆದುಕೊಳ್ಳುತ್ತದೆ. ಆದರೆ ಕೊರೋಜನ್ ಅನ್ನು ತಡೆಗಟ್ಟುವ ಹಲವಾರು ಮಾರ್ಗಗಳು ನಮ್ಮ ಬಳಿ ಇವೆ. ಅದನ್ನು ನಾವು ಬಳಸಿಕೊಂಡು ಲೋಹಗಳನ್ನು ಸುಮಾರು ಕಾಲ ಕಾಪಾಡಿಕೊಳ್ಳಬಹುದು. ಅವುಗಳೇನೆಂದರೆ, ಲೋಹದ ಪದರವನ್ನು ಶುಷ್ಕವಾಗಿರಿಸಿಕೊಳ್ಳುವುದು ಹಾಗೂ ಡ್ರೈಯಿಂಗ್ ಏಜೆಂಟ್ಗಳನ್ನು ಬಳಸುವುದು. ಲೋಹದ ವಸ್ತುಗಳನ್ನು ಆಗಾಗ ಪೇಂಟ್ ಮಾಡುವುದರ ಮೂಲಕವೂ ಸಹ ಆಮ್ಲಜನಕದ ಜೊತೆ ಲೋಹದ ಪದರವು ಪ್ರತಿಕ್ರಿಯಿಸುವುದನ್ನು ತಡೆಗಟ್ಟಬಹುದು. ಒಂದಕ್ಕಿಂತ ಹೆಚ್ಚು ಲೋಹಗಳನ್ನು ಬಳಸಿ ಮಿಶ್ರ ಲೋಹ ಮಾಡುವುದರ ಮೂಲಕವೂ ಆಮ್ಲಜನಕದ ಸಂಪರ್ಕವನ್ನು ತಡೆಗಟ್ಟಬಹುದು. ಗ್ರೀಸಿಂಗ್ ಅಥವಾ ಆಯಿಲಿಂಗ್ ನ ಮೂಲಕವೂ ಕೊರೋಜನ್ ಅನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ಕಬ್ಬಿಣದ ವಿಷಯಕ್ಕೆ ಬಂದರೆ, ಗ್ಯಾಲ್ವನೈಸೇಷನ್ ಎಂಬ ಪ್ರಕ್ರಿಯೆ, ಅಂದರೆ ಕಬ್ಬಿಣದ ಮೇಲೆ ಜಿಂಕ್ ನ ತೆಳು ಪದರ ಬರಿಸುವುದರ ಮೂಲಕ ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟಬಹುದು. ಹೀಗೆ ನಾವು ಲೋಹಗಳನ್ನು ಬಳಸುವುದರ ಜೊತೆಗೆ ನಿರ್ವಹಣೆಯನ್ನು ಸಹ ಮಾಡುವುದರ ಮೂಲಕ ಲೋಹಗಳನ್ನು ದೀರ್ಘಕಾಲ ಬಾಳಕೆ ಬರುವಂತೆ ನೋಡಿಕೊಳ್ಳಬಹುದು. ಇಲ್ಲಿಗೆ ದೈನಂದಿನ ಜೀವನದಲ್ಲಿ ವಿಜ್ಞಾನ ಎಂಬ ವಿಷಯ ಮುಕ್ತಾಯಗೊಳ್ಳುತ್ತದೆ. ಯವಿ ಯವಿ ಯವಿ, ನಂಗಂತೂ ಇಷ್ಟೆಲ್ಲ ಗೊತ್ತಿರ್ಲಿಲ್ಲ ನೋಡವ ಪ್ರೀತಿ, ಚಲೋ ಆತ್ ನೀ ಹೇಳಿದ್ದು. ನಂಗೂ ಕೇಳಿ ಎಷ್ಟೊಂದ್ ವಿಷಯ ಗೊತ್ತಾತಿವತ್ತು. ಅರೆ ಜ್ಞಾನಿತ, ಬಾ ಇಲ್ಲಿ, ನಿಂದೊಂಚೂರು ಮನೆ ಮದ್ದಿನ ಜ್ಞಾನ ಆಯ್ತಲ್ಲ, ನಮಗೂ ಒಂಚೂರು ಹೇಳು ಕೇಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಂದಿನ ಆಧುನಿಕ ಜೀವನದಲ್ಲಿ ಮಹಿಳೆಯರಲ್ಲದೆ ಪುರುಷರು ಕೂಡ ತಲೆ ಕೂದಲು ಉದುರುತ್ತಿದೆ ಎಂದು ಚಿಂತೆ ಮಾಡುತ್ತಿದ್ದಾರೆ. ಹಾಗಾಗಿ ಇದಕ್ಕೆ ಸುಲಭವಾದ ಒಂದು ಪರಿಹಾರ ನೋಡುವುದಾದರೆ, ನೀರಿಗೆ ಉಪ್ಪು ಬೆರೆಸಿ ಈ ನೀರಿನಿಂದ ತಲೆಯನ್ನು ತೊಳೆದುಕೊಂಡರೆ ಕೂದಲು ಉದುರುವುದಿಲ್ಲ ಹಾಗೂ ತಲೆಯ ಹೊಟ್ಟಿನ ನಿವಾರಣೆ ಕೂಡ ಆಗುತ್ತದೆ. ಜ್ಞಾನಿತ, ಇವತ್ತಿನ ದಿನದಲ್ಲಿ ಬೇಕಾಗಿದ್ದೆ ನೋಡಿ ನೀ ಹೇಳಿದ ಮನೆ ಮದ್ದು. ಎಲ್ಲರೂ ಇದನ್ನು ಒಂದ್ಸತಿ ಆದ್ರೂ ಮನೇಲಿ ಪ್ರಯತ್ನ ಮಾಡಿ ನೋಡಿ. ಅತು ಇಂಪನ ಬಾ ಇಲ್ಲಿ, ಅದೇನೋ ಫೋನ್ ಅಲ್ಲಿ ನೀನು ಎಂತದೋ ಕೇಳ್ತಾ ಇದ್ದೇಲೆ ಹಾಡು, ಒಂದ್ಸತಿ ಹಾಡೆ. ರಾಷ್ಟ್ರ ಕೀ ಜೈ ಚೇತನಾ ಕಾ ಗಾನ್ ವಂದೇ ಮಾತರಂ, ರಾಷ್ಟ್ರ ಭಕ್ತಿ ಪ್ರೇರಣಾ ಕಾ ಗಾನ್ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಬನ್ಸಿ ಕೆ ಬಹತೆ ಸ್ವರೋ ಕಾ ಪ್ರಾಣ ವಂದೇ ಮಾತರಂ, ಝಲ್ಹರಿ ಜನಕಾರ ಜನಕೆ ನಾದ ವಂದೇ ಮಾತರಂ, ಶಂಖ ಕೆ ಸಂಘೋಷ ಕಾ ಸಂದೇಶ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಕಾ ಗಾನ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಸೃಷ್ಟಿ ಬೀಜ ಮಂತ್ರ ಕಾ ಹೇ ಮರ್ಮ ವಂದೇ ಮಾತರಂ, ರಾಮ ಕೆ ವನವಾಸ ಕಾ ಹೇ ಕಾವ್ಯ ವಂದೇ ಮಾತರಂ, ದಿವ್ಯ ಗೀತ ಜ್ಞಾನ ಕಾ ಸಂಗೀತ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಕಾ ಗಾನ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಹಲ್ದಿ ಘಾಟಿ ಕೆ ಕಣೋ ಮೇ ವ್ಯಾಪ್ತ ವಂದೇ ಮಾತರಂ, ದಿವ್ಯ ಜೌಹರ ಜ್ವಾಲ ಕಾ ಹೇ ತೇಜ ವಂದೇ ಮಾತರಂ, ವೀರೋ ಕೆ ಬಲಿದಾನ ಕಾ ಹುಂಕಾರ ವಂದೇ ಮಾತರಂ, ರಾಷ್ಟ್ರಭಕ್ತಿ ಪ್ರೇರಣಾ ಕಾ ಗಾನ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮ್ ದೇಶ ದೇಶಭಕ್ತಿ ಅಂತ ಕೇಳಿದ ತಕ್ಷಣ ಮೈಯೆಲ್ಲ ಒಂದ್ಸತಿ ರೋಮಾಂಚನ ಆಕೇತ್ ನೋಡು. ಅಲ್ಲೇ ಹುಡ್ಗಿ, ಅದೇನೋ ನಿನ್ ಗೆಳ್ತಿ ಬಂದಾಳಂತಾಳ ಪ್ರಜ್ಞಾ, ಅಕ್ಕಿ ಅದ್ಯಾವ್ದೋ ಸಂಗೀತ ವಾದ್ಯನ ನುಡಿಸ್ತಾಳೆ ಅಂತ ಹೇಳ್ತಾ ಇದ್ಲು. ಕರಿ ನೋಡೋಣ, ಕೇಳೋಣ ಒಂದ್ಸತಿ ಅವಳು ಏನ್ ನುಡಿಸ್ತಾಳೆ ಅಂತ. ಬಾಳ್ ಚೆನ್ನಾಗಿತ್ತು ನೋಡ್ ನೀನ್ ವಯಲಿನ್ ನುಡ್ಸಿದ್ದು, ಕೇಳಿ ಖುಷಿಯೇ ಆಯ್ತು. ಸ್ನೇಹ ಪ್ರಕಾಶ್, ಎಂತ ಮಾಡ್ತಿದ್ದಿ ಒಳಗಲ್ಲಿ ಕೂತಾಂಡು? ಬಾಯಲ್ಲೊಂಚೂರು ಒಂದ್ ಹಾಡ್ ಹಾಡು. ಅಮ್ಮ ನಿನ್ನ ಎದೆಯ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ಈ ಕರುಳ ಬಳ್ಳಿ ಒಲವೂದುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡೋ ಹೊರಗೆ ನನ್ನ. ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡೋ ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವ ಗಮನ. ಓ ಆಘಾದ ಗಗನ, ಓ ಆಘಾದ ಗಗನ. ಅಮ್ಮ ನಿನ್ನ ಎದೆಯ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ. ಇಂದನ ತೀರಲು ಬಂದೇ ಬರುವೇನು, ಇಂದನ ತೀರಲು ಬಂದೇ ಬರುವೇನು ಮತ್ತೆ ನಿನ್ನ ತೊಡೆಗೆ. ಮೂರ್ತ ಪ್ರೇಮದೆಡೆಗೆ, ಮೂರ್ತ ಪ್ರೇಮದೆಡೆಗೆ. ಅಮ್ಮ ನಿನ್ನ ಎದೆಯ ಆಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ

ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ. 9:23 ಆಸಿನ್ ಬೆಂಗಳೂರು, 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳೆ ಬೆಳಿಗ್ಗೆ 6:05 ಚಿಂತನ ಬೇಲೂರು ರಾಮಮೂರ್ತಿ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಕೆಳದಿ ಶಿವಪ್ಪ ನಾಯ್ಕ ಯುಎಎಚ್ಎಸ್ ನೇಗಿಲೆ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಡಿಕೆಯಲ್ಲಿ ಸುಳಿ ತಿಗಣಿ ಬಾಧೆ. ಈ ಕುರಿತು ಶಿವಮೊಗ್ಗ ನವಲೆಯ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ತಜ್ಞರು ಹಾಗೂ ಹಿರಿಯ ಸಂಶೋಧನಾ ಸಹಾಯಕಿ ಡಾ ಸ್ವಾತಿ ಎಚ್ಸಿ ಅವರಿಂದ ಮಾಹಿತಿ ಕೇಳುವಿರಿ. 6:45 ಭಾವಗೀತೆಗಳು, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಚಿತ್ರಗೀತೆಗಳು, 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಮಾಹಿತಿ ಕಾರ್ಯಕ್ರಮ. 9:10 ದಸರಾ ಕುರಿತು ಕಾರ್ಯಕ್ರಮ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:40 ಭಾವಗೀತೆಗಳು, 10:05 ಹಾಗೂ 10:35 ಆಕಾಶಗಂಗೆ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡುವ ಮನ್ ಕಿ ಬಾತ್ ಭಾಷಣದ ನೇರ ಪ್ರಸಾರ. 11:30 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟವನ್ನುದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆ.